ಇದು ಯಾವುದೇ ರೀತಿಯ ಇದಲ್ಲ. ಈಗ ನೋಡಿ, ಈ ಈ ತಪ್ಪು ಕಲ್ಪನೆಗಳಿಗೆ ಲಾಸ್ಟ್ ಟೈಮ್ ಒಂದು ನಮ್ಮ ವೆಟನರಿ ಯೂನಿವರ್ಸಿಟಿ, ಚೆನ್ನೈ ವೆಟನರಿ ಯೂನಿವರ್ಸಿಟಿಯವರು 1 ಕೋಟಿ ಬಹುಮಾನ ಘೋಷಿಸಿದರು, ನೀವೆಲ್ಲಾದರೂ ಇದ್ದರೆ ಅದನ್ನು ತೋರಿಸ್ಬಿಡಿಯಪ್ಪ ನಮಗೆ ಅಂತ. ಸುಮ್ಮನೆ ಈ ಥರದ ಮೀಡಿಯಾದಲ್ಲಿ ತಪ್ಪು, ಇದು ಟೋಟಲ್ ತಪ್ಪು ಕಲ್ಪನೆಗಳು ಮೀಡಿಯಾದಲ್ಲಿ, ಇದನ್ನು ಇದು ಬರಲೂಬಾರ್ದಿದು. ಅದು ಸರಿ, ಯಾಕಂತ ಹೇಳಿದ್ರೆ ನಮ್ಮ ನಾಟಿ ಕೋಳಿ ತಿನ್ನೋದು ಮತ್ತು ಈ ಕೋಳಿ ತಿನ್ನುವಾಗ ಇದರಲ್ಲಿ ಏನಾದರೂ ಸ್ಟೀರಾಯ್ಡ್ ಹಾಕಿದರೆ ನಮಗೆ ಇದು ಶುದ್ಧ ತಪ್ಪು ಕಲ್ಪನೆ ಅದು. ಆ್ಯಕ್ಚುಲಿ ಈಗ ನಮ್ಮ ದೇಶ ನೋಡಿ, ಈಗ ಪ್ರೋಟೀನ್ ಡೆಫಿಷಿಯೆಂಟ್ ಕಂಟ್ರಿ ಇದು ನಮ್ಮ ದೇಶ. ನಮ್ಮ ದೇಶದಲ್ಲಿ ಪ್ರೋಟೀನ್ ಸೋರ್ಸ್, ಒಳ್ಳೆ ಪ್ರೋಟೀನ್ ಸೋರ್ಸ್ ಈಗ ಸಿಗ್ತಾ ಇಲ್ಲ. ಸೊ ಇದು ಚಿಕನ್ ಅನ್ನುವಂಥದ್ದು ನಿಮಗೆ ಒಳ್ಳೆ ಪೌಷ್ಟಿಕ, ಒಳ್ಳೆ ಪ್ರೋಟೀನ್ ಇದು, ಆಮೇಲೆ ಎಫೋರ್ಡೆಬಲ್ ಪ್ರೋಟೀನ್ ಇದು. ಇದನ್ನು ಏನು ಆ ಥರದ ತಪ್ಪು ಕಲ್ಪನೆಗಳಿಂದ ನೀವು ಏನು ಮುಕ್ತರಾಗ್ಬೋದು ಅಂತ ನಾನು ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಯಾರಿಗಾದರೂ ಆ ಥರದ್ದು ಇದ್ದರೆ ನಮ್ಮ ಹತ್ರ ಬಂದು ಪ್ರತ್ಯೇಕವಾಗಿ ಮೀಟ್ ಆಗ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಬಹುಶಃ ಸಮಯದ ಅಭಾವದಿಂದ ಇಲ್ಲಿ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆಯದು ಅರುಣ್ ಕುಮಾರ್ ರೈ ಅವರೇ, ಮುಖ್ಯವಾಗಿ ಈ ಪೌಲ್ಟ್ರಿ ಇಂಡಸ್ಟ್ರಿ ಒಂದು ದೊಡ್ಡ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದೀರಿ. ಈ ಉದ್ಯಮದ ಬೇರೆ ಬೇರೆ ಹಂತಗಳನ್ನು ವಿವರಿಸಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಡಾಕ್ಟರ್ ಅರುಣ್ ಕುಮಾರ್ ರೈ ದೇರ್ಲಾ ಅವರ ಕೋಳಿ ಉದ್ಯಮದ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ವಾದಿರಾಜರ ರಚನೆ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅನೇಕ ಜನ್ಮದಲ್ಲಿ ನೊಂದು ಯೋನಿಯಲ್ಲಿ ಬಂದು ಹಿಂದನೇಕ ಜನ್ಮದಲ್ಲಿ ನೊಂದು ಯೋನಿಯಲ್ಲಿ ಬಂದು ಇಂದಿರೇಶನ ಪಾದವನ್ನು ಹೊಂದಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಆರು ಮಂದಿ ವೈರಿಗಳನ್ನು ಸೇರಲಿ ಸದನ ನೂಕಿ ಆರು ಮಂದಿ ವೈರಿಗಳನ್ನು ಸೇರಲಿ ಸದಂತೆ ನೂಕಿ ಧೀರನಾದ ಹರಿಯ ಪಾದ ಧೀರನಾದ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಬಂಧದಲ್ಲಿ ಸಿಲುಕಿ ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಂಕ ಚರಿತ ಹರಿಯ ಪಾದ ಭಕ್ತಿ ಬೇಕೆಂ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಜ್ಞಾನವೆಂಬವಾಡೆ ಘೋರ ಸಂಸಾರ ಬುಧಿಗೆ ಪರಮ ಜ್ಞಾನವೆಂಬವಾಡೆ ಏರಿ ಮೆಲ್ಲನೆ ಹರಿಯ ಪಾದ ವಾಡೆ ಏರಿ ಮೆಲ್ಲನೆ ಹರಿಯ ಪಾದ ಸೇ ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಡ್ಲೆ ಇವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 ಮೇ 31 ಜೂನ್ 1 ಮಂಗಳೂರು ಪುರಭವನದಲ್ಲಿ. ನಿನ್ನ ನೋಡಿ ಧನ್ಯನಾದೆನೋ ಪುರಂದರದಾಸರ ಕೀರ್ತನೆ ಹಾಡಿದ್ದಾರೆ ಪಂಡಿತ್ ಉಪೇಂದ್ರ ಭಟ್.